ಅದು ನಮ್ಮ ಇಂದ್ರಿಯ ಅನುಭವಗಳಿಗೆ ಒಳಪಡುವುದಿಲ್ಲ. ಅಗಾಧವಾದ ಒಂದು ಶಕ್ತಿ ಇದೆ, ಅದು ಕಣ್ಣಿಗೆ ಕಾಣಲಿಲ್ಲ. ಇದು ಅವನದೇ ಆದ ಜಿಜ್ಞಾಸರಹಿತವಾದ ಅನುಭವಯುಕ್ತವಾದ ಜಿಜ್ಞಾಸರಹಿತ ಅನುಭವಯುಕ್ತವಾದ ಒಂದು ಹೇಳಿಕೆ. ಹಾಗಾದ್ರೆ ಆ ಶಕ್ತಿ ಏನು ಅಂತ ಅವನು ಜಿಜ್ಞಾಸೆ ಪ್ರಾರಂಭ ಮಾಡ್ತಾನೆ. ಆ ಶಕ್ತಿನೇ ಈ ಜಗತ್ತಿಗೆ ಕಾರಣ ಅಂತೇಳಿ, ಜಗತ್ತು ಕಾರ್ಯ ಮತ್ತು ಬ್ರಹ್ಮ ಇದಕ್ಕೆ ಕಾರಣ. ಇನ್ನು ಇದೇ ಜಗತ್ತನ್ನು ನಾವು ಇದ್ದರಿಂದಾಗಿ ಹೇಗೆ ಈ ಜಗತ್ತನ್ನು ಅವನು ಸೃಷ್ಟಿಸಿದನೋ ಹಾಗೆಯೇ ನನ್ನನ್ನು ಸೃಷ್ಟಿಸಿದ್ದಾನೆ. ಇದು ಬ್ರಹ್ಮ ಮತ್ತು ನನಗಿರುವ ಸಂಬಂಧ, ಜೀವನಿಗಿರುವ ಸಂಬಂಧ, ಜೀವ ಬ್ರಹ್ಮ ಸಂಬಂಧ. ಇನ್ನು ಉಪನಿಷತ್ತು ಒಂದು ತೂಕ ಮುಂದೆ ಬಂದು ಹೇಳ್ತದೆ, ಈ ಜೀವ ಅನ್ನೋನು ಅಜ್ಞಾನ ಜನಿತ, ಅವಿವೇಕದಿಂದಾಗಿ ತಾನು ಜೀವ ಅಂದ್ಕೊಂಡಿದ್ದಾನೆ ವಿನಃ ಅವನು ಸ್ವರೂಪದಿಂದ ಸ್ವಭಾವದಿಂದ ಸಹಜತೆಯಿಂದ ಅವನ ಜೀವ ಅಲ್ಲ, ಅವನು ಬ್ರಹ್ಮನೇ ಇದ್ದಾನೆ, ಅವನು ಆತ್ಮನೇ ಇದ್ದಾನೆ. ಅರ್ಥಾತ್ ಹೇ ಅರ್ಜುನ, ನೀನು ಆತ್ಮನೇ ಇದ್ದೀಯ. ಹೇ ಶಿಷ್ಯ, ನೀನು ಆತ್ಮನೇ ಇದ್ದೀಯ. ಆತ್ಮನ ಲಕ್ಷಣಗಳು ಏನು ಅಂತ ತಿಳಿಸ್ಬಿಟ್ಟು ಮತ್ತೆ ಪುನಃ ಆ ಆತ್ಮನೇ ನೀನಿದ್ದೀಯ. ಅವನ ಲಕ್ಷಣಗಳು ಸತ್ತು ಚಿತ್ತ ಆನಂದ, ಆ ಸತ್ತು ನೀನೇ ಆಗಿದ್ದೀಯಾ, ಆ ಚಿತ್ತ ನೀನೇ ಆಗಿದ್ದೀಯಾ, ಆನಂದ ನೀನೇ ಆಗಿದ್ದೀಯ. ಇದಕ್ಕಾಗಿ ಮಧ್ಯದ ಹಲವಾರು ಪ್ರಕ್ರಿಯೆಗಳು, ಅವಸ್ಥಾತ್ರಯ ಪ್ರಕ್ರಿಯ, ಅಧ್ಯಾರೋಪ ಅಪವಾದ ಪ್ರಕ್ರಿಯ, ಅನ್ವಯ ವ್ಯತಿರೇಕ ಪ್ರಕ್ರಿಯ, ಈ ಪ್ರಕ್ರಿಯೆಗಳನ್ನು ಜೋಡಿಸಿಕೊಂಡು ತಿಳಿಸಿ ಹೇಳುತ್ತದೆ ಗ್ರಂಥ. ಆತ್ಮನನ್ನೇ ಬಯಸಿದಂತಹ ಶಿಷ್ಯ, ಹೊರತು ಇನ್ನು ಯಾವುದರಲ್ಲೂ ರುಚಿ ಇಲ್ಲದೇ ಇದ್ದಂತಹ ಶಿಷ್ಯ ಈ ಉಪದೇಶನ ಪಡೆದು ಅವನು ಧನ್ಯನಾಗ್ತಾನೆ. ವೇದಾಂತ ಮುಗಿತು, ಹೋಗ್ಬರು ನಾನು ಹೋಗ್ಬರು, ಇಷ್ಟೇ ಇರೋದು ವೇದಾಂತ. ಇನ್ನು ಉಳಿದೆಲ್ಲವನ್ನು ಅದು ತುಂಬಬೇಕು, ಮೊದಲು ತುಂಬಬೇಕು ಆಮೇಲೆ ಬಿಡಿಸ್ಬೇಕು. ತುಂಬಂತ ಯಾರು ಹೇಳಿದ್ರು, ಬಿಡಿಸಂತ ಹೇಳಿದ್ರು, ತುಂಬಬೇಕು. ಯಾಕಂದ್ರೆ ನಮಗೆ ಈ ಜೀವನದೊಳಗೆ ನಾವು ಹಿಂಗಿರೋದ್ರಿಂದ ನಮಗೆ ತುಂಬಿದ ಮೇಲೆ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ, ಇದು ವಿನಾಕಾರಣ ತುಂಬಿಕೊಂಡಿದ್ದು. ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ, ನಾನಂತ, ನಾನು ಬಂಧು, ನಾನು ಕೆಟ್ಟವನು, ನಾನು ಒಳ್ಳೆಯವನು, ನಾನು ರಾಗವನ್ನವನು, ನಾನು ದ್ವೇಷ ಇದೆ, ನನಗೆ ಇಷ್ಟ ಇದೆ, ನನಗೆ ಅನಿಷ್ಟ ಇದೆ, ನಾನು ಪಾಪ ಮಾಡಿದೆ, ನಾನು ಪುಣ್ಯ ಮಾಡಿದೆ, ನಾನು ಕರ್ತ, ನಾನು ಭೋಕ್ತ, ನಾನು ಕೊಟ್ಟೆ, ನಾನು ಕೊಡುವವನು, ನಾನು ತಗೊಳ್ಳುವವನು, ನನಗೆ ಲಾಭ ಆಯಿತು, ನುಕ್ಸಾನ ಆಯಿತು, ಹಾನಿ ಆಯಿತು, ಹಾಳಾದೆ, ನಾಶ ಆದೆ, ಇವಷ್ಟು ನಾವು ತುಂಬಿಕೊಂಡು ನಮ್ದ್ರೊಳಗೆ. ಹೀಗಾಗಿ ತುಂಬಿಕೊಳ್ಳೋ ಭಾಷಾ ಚೆನ್ನಾಗಿ ಅರ್ಥ ಆಗ್ತದೆ. ನಾನು ತುಂಬಿಕೊಂಡ ಮೇಲೆ ಇದೆಲ್ಲ ನೀನೇ ತುಂಬಿಕೊಂಡಿದ್ದಪ್ಪ ಅಂತ ತೋರಿಸಿಕೊಟ್ಟು ಅದನ್ನು ಬೇರ್ಪಡಿಸುವ ಪ್ರಯತ್ನ ಮಾಡಿದಾಗ ಅನ್ವಯ ವ್ಯತಿರೇಕ ಆಗ್ತದೆ. ಆ ಮೂಲಕವಾಗಿ ಅವನು ಕೇವಲ ಸಚ್ಚಿದಾನಂದ ಬ್ರಹ್ಮನಾಗಿ ಉಳಿತಾನೆ. ಹೀಗಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ, ಈ ಜಗತ್ತಿಗೂ ಮತ್ತು ಬ್ರಹ್ಮನಿಗೂ ಏನು ಸಂಬಂಧ ಅಂದರೆ ಕಾರ್ಯಕಾರಣ ಸಂಬಂಧ. ಪ್ರಾರಂಭದ ಪಾಠ ಇದು, ಕಾರ್ಯಕಾರಣ ಸಂಬಂಧ ಹೇಗಿರ್ತದೆ. ಪರಮೇಶ ಶಕ್ತಿ ಅವ್ಯಕ್ತ ನಾಮ್ನಿ, ಪರಮೇಶ ಶಕ್ತಿ ಅಂದರೆ ಪರಮೇಶ್ವರನ ಶಕ್ತಿ, ಭಗವಂತನ ಶಕ್ತಿ. ಹೇಗಿದೆ ಭಗವಂತನ ಶಕ್ತಿ? ಅವ್ಯಕ್ತ ನಾಮ್ನಿ, ನಾಮ ಅಂದರೆ ಹೆಸರು, ನಾಮ್ನಿ ಅಂದರೆ ಹೆಸರನ್ನು ಹೊಂದಿದ್ದು. ಏನು ಹೆಸರನ್ನು ಹೊಂದಿದ್ದಾನೆ? ಪರಮೇಶ್ವರನು ತನ್ನ ಅಗಾಧವಾದ ಶಕ್ತಿಯನ್ನು ಏನೆಂದು ಹೆಸರು ಪಡೆದಿದ್ದಾನೆ ಅಂತಂದರೆ ಅವ್ಯಕ್ತ. ಇಲೆಕ್ಟ್ರಿಸಿಟಿ ಶಕ್ತಿ ಏನು? ವ್ಯಕ್ತ. ಶಾಖಶಂಕು ಗೊತ್ತಾಗ್ಬಿಡ್ತದೆ, ವ್ಯಕ್ತ. ನೀರಿನ ಶಕ್ತಿ ಏನು? ಡ್ಯಾಮ್ ಒಡ್ಕೊಳ್ಳಿ ಗೊತ್ತಾಗ್ಬಿಡ್ತದೆ, ಏನಪ್ಪ ಶಕ್ತಿ ಇದು. ಹೌದು, ಹಾಗೆ ಪರಮೇಶ್ವರ್ನಲ್ಲಿರುವಂತಹ ಈ ಅಗಾಧವಾದ ಶಕ್ತಿ ಏನಿದೆ? ಶಕ್ತಿ ಎಷ್ಟು ವ್ಯಾಟ್ಸ್ ಇದೆ, ಎಷ್ಟು ಹಾರ್ಸ್ ಪವರ್ ಇದೆ, ಎಷ್ಟು ಜೋರಾಗಿದೆ, ಅಂತ ನೀವು ಕೇಳಿದ್ದಾದರೆ ಅವ್ಯಕ್ತ. ಅದು ಇಲೆಕ್ಟ್ರಿಕಲ್ ಮತ್ತು ನೀರು ಇತ್ಯಾದಿ ಶಕ್ತಿಗಳಂತೆ, ಗಾಳಿ ಇತ್ಯಾದಿ ಶಕ್ತಿಗಳಂತೆ ಅದು ವ್ಯಕ್ತವಾಗುವುದಲ್ಲ, ಅದು ಅವ್ಯಕ್ತ. ಆದ್ದರಿಂದಲೇ ಆ ಭಗವಂತನ ಅಗಾಧ ಶಕ್ತಿಯು ಅವ್ಯಕ್ತ ಎಂಬುವ ನಾಮದಿಂದಲೇ ಪ್ರಸಿದ್ಧವಾಗಿದೆ. ಅವ್ಯಕ್ತವಾದ ಶಕ್ತಿಯಿಂದ ಈ ಜಗತ್ತು ಸೃಷ್ಟಿತವಾಗಿದೆ ಅಂತಂದ್ರೆ ಇದಕ್ಕೆ ವ್ಯಕ್ತ ಅಂತ ಕರೀಲಿಕ್ಕೆ ಅಡ್ಡಿಯಿಲ್ಲ. ಅವ್ಯಕ್ತವಾದ ಭಗವಂತನ ಶಕ್ತಿಯಿಂದಲೇ ಸೃಷ್ಟಿತವಾದಂತಹದ್ದು ಈ ಜಗತ್ತು, ಇದು ವ್ಯಕ್ತ ಜಗತ್ತು. ಅವ್ಯಕ್ತ ನಾಮನಿ ಪರಮೇಶ ಶಕ್ತಿ, ಭಗವಂತನ ಶಕ್ತಿ ಪರಮೇಶ, ಅತಿ ದೊಡ್ಡ, ಅತಿ ಹೆಚ್ಚಿನ, ಪರಂ, ಪರಂ ಶಬ್ದ ಅತಿ ಹೆಚ್ಚಿನ, ಶ್ರೇಷ್ಠದಲ್ಲಿ ಅತಿ ಶ್ರೇಷ್ಠವಾದದ್ದು. ಪರಂ ಈಶಃ, ಆ ಶ್ರೇಷ್ಠನಾದ ಈಶ್ವರ. ಆ ಈಶ್ವರನ ಶಕ್ತಿ ಹೇಗಿದೆ ಅಂತಂದ್ರೆ ಅಗಾಧವಾದ ಶಕ್ತಿ, ಅದು ಅವ್ಯಕ್ತ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಆ ಶಕ್ತಿ ಯಾವಾಗಿನಿಂದ ಇದೆ? ಅನಾದಿ. ಅವ್ಯಕ್ತ ಯಾವಾಗಿನಿಂದ ಇದೆ ಅಂತ ಕೇಳಿದ್ರೆ ನಾವು ಏನು ಹೇಳೋಣ? ಆಕಾಶ ಎಲ್ಲಿಂದ ಶುರು ಆಗಿದೆ ಅಂತ ಕೇಳಿದ್ರೆ ನಾವು ಏನು ಹೇಳೋಣ? ಅವ್ಯಕ್ತ ಪರಮೇಶ ಶಕ್ತಿ, ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ, ಅನಾದಿ. ಹೇಗಿದೆ ಇದು? ಆದಿರಹಿತವಾಗಿದೆ. ಯಸ್ಯ ಆದಿ ನ, ಯಾವುದಕ್ಕೆ ಪ್ರಾರಂಭ ಎನ್ನುವುದಿಲ್ಲವೋ ಅದನ್ನು ಅನಾದಿ ಎಂದು ಕರೆಯುತ್ತಾರೆ. ಆದಿ ಇಲ್ಲ, ಹೋಗ್ಲಿ ಬಿಡಿ. ಅದರ ಗುಣ ಏನು? ಮರಿಬೇಡ. ಈ ಶ್ಲೋಕ ಮುಂದೆ ಹೋಗುವ ಅನೇಕ ಶ್ಲೋಕಗಳಿಗೆ ಇದು ಅತಿ ಪ್ರಮುಖವಾದ ಪಾತ್ರ ವಹಿಸ್ತದೆ ಈ ಶ್ಲೋಕ. ಅನಾದಿ, ಅದರ ಗುಣ ಏನು? ಅವಿದ್ಯಾ, ಅಜ್ಞಾನವು ಅದರ ಗುಣ. ಅಂದರೆ ಒಂದು ಶಕ್ತಿ ಇದೆ, ಯಾವುದು? ಅಜ್ಞಾನವೇ ತನ್ನ ಗುಣವನ್ನಾಗಿಟ್ಟುಕೊಂಡಿದೆ, ಅದು ಅವ್ಯಕ್ತವಾಗಿದೆ, ಅನಾದಿ ಕಾಲದಿಂದಲೂ ಇದೆ. ಅಂತಹ ಅನಾದಿ ಅವಿದ್ಯಾ, ಇದರೊಳಗೆ ಮೂರು ಗುಣಗಳಿವೆ, ತ್ರಿಗುಣಾತ್ಮಿಕ ಪರ. ಇದರಲ್ಲಿ ಮೂರು ಗುಣಗಳಿವೆ, ಸಾತ್ವಿಕ ಗುಣ, ರಜಸಿಕ ಗುಣ, ತಾಮಸಿಕ ಗುಣ. ಸತ್ವ, ರಜಸ್ಸು, ತಮಸ್ಸು ಎನ್ನುವ ಮೂರು ಗುಣಗಳು ಈ ಅಜ್ಞಾನ ಅವ್ಯಕ್ತವಾದ ಯಾವ ಅನಾದಿಕಾಲದಲ್ಲಿದ್ದಂತಹ ಒಂದು ಶಕ್ತಿ ಇದೆಯೋ ಈ ಶಕ್ತಿ, ಇದು ಮೂರು ಗುಣಗಳಿಂದ ಕೂಡಿದ ಈ ಶಕ್ತಿ ಪರ ಎನಿಸಿಕೊಂಡಿದೆ. ತ್ರಿಗುಣಾತ್ಮಿಕ ಪರ, ಕರೆಕ್ಟ್ ಇದೆ. ಏನದು? ಎದುರೊಳಗಿದೆ ತ್ರಿಗುಣಾತ್ಮಿಕ, ಮೂರು ಗುಣಗಳು ಬಹುವಚನ. ತ್ರಿಗುಣಾತ್ಮಿಕ ಅಂದ್ರೆ ತ್ರಿಗುಣಾತ್ಮಿಕ ಆಹ, ಪರ ಅಪರ ಸ್ವತಂತ್ರ ಮತ್ತು ಅಪರ ಅದು. ಈಗ ತ್ರಿಗುಣಾತ್ಮಿಕ ಅನ್ಬೇಕಂಗ್ರೆ ಬಿಡಿಸಿದ ಏನಾಗ್ತದೆ? ಅಪರ ತಳದ ಅಲ್ಲಿ ಹಾಕಿದ ಏನಾಗ್ತದೆ? ಅಪರ ಅಪರ ಮಾಡ್ಬೇಕು ಅಂತ ಇಲ್ಲಿ ತೆಗಿಬೇಕು. ಅವಾಗ ಏನಾಗ್ತದೆ? ಒಂದೇ ಏಕವಚನ ಆಗ್ತದೆ ಅಂತಲ್ಲ. ತ್ರಿಗುಣಾತ್ಮಿಕ ಅಲ್ಲ, ತ್ರಿಗುಣಾತ್ಮಿಕ ಪರ. ತ್ರಿಗುಣಾತ್ಮಿಕ ಪರ, ಪರ ಮತ್ತು ಪರ ಹೇಗೆ ಹೆಚ್ಚಿನದು ಅಂದ್ರೆ ಸಾಮಾನ್ಯದ ದೃಷ್ಟಿಯಲ್ಲಿ ಇದೇ ಭಾರಿ ಹೆಚ್ಚಿನದಾಗಿ ಕೂತ್ಕೊಂಡಿದೆ. ಬ್ರಹ್ಮನಿಗಿಂತ ಸಚ್ಚಿದಾನಂದ ಪರಮಾತ್ಮನಿಗಿಂತ ಅತಿ ಹೆಚ್ಚಿನದು ಯಾವುದು? ಮಾಯ. ಅದನ್ನು ಹೇಳ್ತಾರೆ ಪರಾ, ಎಲ್ಲ ವಾವ್ವಾ ಮಾಡ್ತಾರೆ. ಯಾರನ್ನ ಹೊಗಳ್ತಾರೆ? ಮಾಯ. ನಾರಾಯಣನ ಯಾರು ಹೊಗಳೋದಿಲ್ಲ, ಎಲ್ಲ ಲಕ್ಷ್ಮೀನೇ ಹೊಗಳೋದು. ಪರ ವೈಭವ, ಐಶ್ವರ್ಯ, ಧನ ಸಂಪತ್ತು, ವಾ ವಾ ವಾ, ಒಂದ ಎರಡು ಎಲ್ಲ. ಎಷ್ಟೆಷ್ಟು ಹೊಗಳ್ತಿರೋ ಅಷ್ಟು ನಿಮ್ಮ ಜೊತೆ ಇರ್ತಾರೆ. ಎಲ್ಲ ತನಕ ನಾರಾಯಣ ಕಾಲು ಚಾಚ್ಕೊಂಡು ನಿದ್ದೆ ಮಾಡ್ತಿರ್ತಾನೆ ಅಲ್ಲಿ ತನಕ ಅವರು ನಿಮ್ಮ ಜೊತೆ ಇರ್ತಾರೆ. ಆ ನಾರಾಯಣಗೇನಾದ್ರೂ ಎಚ್ಚರ ಆಗ್ಬಿಡ್ತು ಅಂತಂದ್ರೆ ಅವ ಏನ್ ಮಾಡ್ತಾನೆ? ಲಕ್ಷ್ಮೀ ಅಂತ ಕೂಗ್ತಾನೆ. ಕೂಗಿದಾಗ ಯಾರು ಎಲ್ಲಿ ಹೋಗ್ಬೇಕು ಅವಳೀಗ? ನಾರಾಯಣ ಹತ್ರ ಹೋಗಲ್ಲ. ನಾರಾಯಣ ಹತ್ರ ಹೋಗುತ್ತಿರೋ ನಿಮ್ಮ ಹತ್ರ ಇಲ್ಲ. ನೀ ಎಷ್ಟು ಹೊಗಳಿದ್ರು ಇಲ್ಲ, ಎಷ್ಟು ಸುದ್ದಿ ಮಾಡಿದ್ರು ಇಲ್ಲ. ಯಾಕೆ? ನಾರಾಯಣಗೆ ಎಚ್ಚರ ಆಗ್ಬಿಡ. ಅಲ್ಲಿ ಹೋಗ್ಬಿಟ್ಲು ಅಂತಂದ್ರೆ ಬಿಸ್ನೆಸ್ ಕ್ರಂಬಲ್ ಡೌನ್, ಧನ ಸಂಪತ್ತು ಕೊಳ್ಳೆ ಹೋಗ್ತದೆ, ಎಲ್ಲ ದರೋಡೆ ಆಗ್ತದೆ. ಎಲ್ಲಿದ್ದ ಧಮಾರ್ಧ ಬಿದ್ದಿರ್ತಾರೆ. ಸ್ತುತಿ ಮಾಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಆಕೆನೂ ತಥಾಸ್ತು ತಥಾಸ್ತು ಅಂತ ಹೇಳ್ತಿರ್ತಾಳೆ. ಎಲ್ಲಿವರೆಗೆ ಹೇಳ್ತಾಳೆ? ನಾರಾಯಣ ನಿದ್ದೆ ಮಾಡುತ್ತೆ ಹೇಳ್ತಾರೆ. ಎಚ್ಚರ ಆಗ್ತದೆ ಇಲ್ಲ ಅವನಿಗೆ? ಎಚ್ಚರ ಆದಾಗ ಏನಾದ್ರೂ ಲಕ್ಷ್ಮೀ ಕಾಫಿ ಕೊಡು ಅಂತ ಕೂಗಿದ್ರೆ ಇವಳು ಹೋಗ್ಲೇಬೇಕ, ನಿಮ್ಮನ್ನು ಬಿಟ್ಟು ಹೋಗ್ಬೇಕ. ಆಕೆ ನಿಮ್ಮನ್ನು ಬಿಟ್ಟು ಹೋದಾಗ ಆಕೆ ಏನಂತ ತಂದಿದ್ಲು? ಎಲ್ಲ ತಗೊಂಡು. ಅದಕ್ಕೆ ಲಕ್ಷ್ಮಿಗೆ ಪರಾ ಇಡಬಾರ್ದು, ಹೆಚ್ಚಿನದನ್ನಾಗಿಡಬಾರ್ದು. ಯಾರಿಗೆ ಹೆಚ್ಚಿಗೆ ಕೊಡಬೇಕು? ನಾರಾಯಣ ಹೆಚ್ಚಿಗೆ ಕೊಡಬೇಕು. ಅರ್ಥಾತ್ ಪರಮಾತ್ಮನನ್ನು ಆಶ್ರಯಿಸಬೇಕು ವಿನಃ ಈ ಶಕ್ತಿ, ಅವ್ಯಕ್ತ ಶಕ್ತಿ, ಅನಾದಿ ಶಕ್ತಿ, ತ್ರಿಗುಣಾತ್ಮಕ ಶಕ್ತಿ, ಇದನ್ನ ನೆಚ್ಚಿಕೊಳ್ಳಬಾರದು. ಇದು ಶಾಶ್ವತ ಅಲ್ಲ. ಭಗವತ್ ಶಕ್ತಿ ಇದು ಶಾಶ್ವತ, ಭಗವದ್ ಅಸ್ತಿತ್ವ ಇದು ಶಾಶ್ವತ. ಅಂತಹ ಭಗವಂತನನ್ನ ಪರಮೇಶ ಶಕ್ತಿ, ಆ ತ್ರಿಗುಣಾತ್ಮಿಕ ಪರ. ಆಯ್ತಲ್ಲ, ನೀವಿಷ್ಟು ಜಿಜ್ಞಾಸ ಮಾಡಲಿಕ್ಕೆ ನಿಮ್ಗೇನು ಆಧಾರ ಇದೆ? ಕೇಳ್ತೀವ, ಚಂದಿದೆ. ಏನು ಆಧಾರ ಇದೆ? ವೇದಗಳು ಹಿಂಗೆ ಹೇಳಾವೆ ಅಂತ ಜಿಜ್ಞಾಸ ಮಾಡ್ತೀರಾ? ಉಪನಿಷತ್ತು ಹೇಳಾವೆ ಅಂತ ಜಿಜ್ಞಾಸ ಮಾಡ್ತೀರಾ? ಈ ವಿಷಯಗಳ ಜಿಜ್ಞಾಸಕ್ಕೆ ವೇದಗಳು ಬೇಕಾಗಿಲ್ಲ. ಕೇಳ್ಕೊಳ್ಳಿ, ನಾವು ಅಂತ ಹೇಳ್ತೇನೆ. ಈ ವಿಷಯಗಳ ಜಿಜ್ಞಾಸ, ಈಗ ನಾವು ವಿಷಯ ಎತ್ಕೊಂಡಿದ್ದೀವಿ, ಈ ವಿಷಯದ ಜಿಜ್ಞಾಸಕ್ಕೆ ವೇದವೂ ಬೇಕಾಗಿಲ್ಲ, ವೇದಾಂತವೂ ಬೇಕಾಗಿಲ್ಲ. ನಮ್ಮ ಅನುಭವಗಳೇ ಸಾಕು. ಕಾರ್ಯಾನುಮೇಯ ತೋರಿಸ್ತೇನೆ ನಿಮಗೆ. ಕಾರ್ಯಾನುಮೇಯ ಅನುಭವಕ್ಕೆ ಜಗತ್ತು ಎನ್ನುವುದು ಒಂದು ಇದೆ ಅಂತ ಉಪನಿಷತ್ತು ಹೇಳಿದ ಮೇಲೆ ನಿಮಗೆ ಜಗತ್ತು ಅರಿವಾಗ್ತದೆ. ಏನು ಮುಂಚೆ ಅರಿವಿದೆ? ಗಾಳಿ, ಬೆಳಕು, ಬೆಂಕಿ, ನೀರು ಉಪನಿಷತ್ ಬಂದು ಹೇಳಬೇಕಾಗಿಲ್ಲ. ಹಸಿವಾದಾಗ ಊಟ ಮಾಡಬೇಕು, ಒಂದು ಕೂಸಿಗೂ ಕೂಡ ಭಗವಂತ ಬಂದು ಹೇಳುವ ಅವಶ್ಯಕತೆ ಇಲ್ಲ. ನಾವು ಕಾರ್ಯದ ಜೊತೆಗೇನೇ ಇದ್ದೇವೆ, ಕಾರ್ಯದ ಜೊತೆಗೇನೆ ಹುಟ್ಟುತ್ತೇವೆ, ಕಾರ್ಯವನ್ನು ಇಟ್ಕೊಂಡೇ ಬೆಳಿತೇವೆ. ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಭಗವದ್ಗೀತಾಯ ಏನ್ ಹೇಳ್ತದೆ? ನೀನು ಜಗತ್ತಿನ ಜೊತೆನೇ ಇದ್ದೀಯ, ಜಗತ್ತಿದು ಕಾರ್ಯ. ನಮ್ಮ ಅಟ್ಟ ಮೊದಲನೇ ವಾಕ್ಯ ಹೇಳಿನ, ಅದನ್ನು ಜಗತ್ತು ಇದು ಕಾರ್ಯ. ಕಾರ್ಯ ಅಂದ್ರೆ ಏನು? ಘಟಿಸಿದ್ದು. ಸ್ಪಷ್ಟ ಇರಬೇಕು, ಘಟಿಸಿದ್ದು ಕಾರ್ಯ. ಘಟಿಸದೇ ಇದ್ದದ್ದನ್ನು ಕಾರ್ಯ ಅಂತ ಯಾರು ಕರೆಯೋದಿಲ್ಲ. ಘಟಿಸಿದಾಗ ಅದು ಕಾರ್ಯ ಆಗ್ತದೆ. ಘಟಿಸದೇ ಇದ್ದಾಗ ಕಲ್ಪನೆ ಆದೀತು, ಕನಸಾದೀತು, ಅದು ಯಾವ ಕಾರ್ಯ ಅಂತ ಹೊಂದ. ಜಗತ್ತು ಇದು ಘಟಿಸಿದೆಯೋ, ಇನ್ನು ಮುಂದೆ ಘಟಿಸೋದೋ, ಅಥವಾ ಘಟಿಸೇ ಇಲ್ಲವೋ? ಘಟಿಸಿದೆ. ಆದ್ದರಿಂದ ಈ ಜಗತ್ತು ಕಾರ್ಯ. ಇನ್ನ ಎಲ್ಲೆಲ್ಲಿ ಕಾರ್ಯ ಆಗ್ತದೋ ಅಲ್ಲಿ ಒಂದು ಕಾರಣ ಇದೆ. ಹೌದೋ, ಕಾರ್ಯ ಘಟ ಇದೊಂದು ಕಾರ್ಯ, ಇದಕ್ಕೊಂದು ಕಾರಣ ಇದೆ. ಸುಮ್ ಸುಮ್ಮನೆ ಇಲ್ಲಿ ಘಟಿಸೋದಿಲ್ಲ, ಪ್ಲಕ್ ಅಂತ ಆಕಾಶದಿಂದ ಬಂದು ಕೂಡೋದಿಲ್ಲ. ಏನೋ ಅಲ್ಲಿ ಇಲ್ಲಿ ಕೆಲವು ಆಶ್ರಮದವರು ಸಾಧ್ಯ ಇರ್ಬೋದು, ಅಕಸ್ಮಾತ್ ಆಗ್ತಿರ್ಬೋದು, ಆದರೆ ಇವು ಹಂಗಾಗುದು ಸಾರ್ವತ್ರಿಕ ಅನುಭವದಲ್ಲಿ ನಾವು ಇದನ್ನು ಜಿಜ್ಞಾಸೆ ಮಾಡಬೇಕು. ಸೊ ಅಕಸ್ಮಾತ್ ಆಗಿ ಅಭಾವದಿಂದ ಭಾವ ಉಂಟಾಗೋದು. ಅಗ್ದಿ ಟೆಕ್ನಿಕಲ್ ಆಗಿ ಹೇಳಬೇಕಂತಂದ್ರೆ ಅಭಾವದಿಂದ ಭಾವ ಉಂಟಾಗೋದಿಲ್ಲ. ಮತ್ತೆ ಇದು ಉಂಟಾಗಿದೆ ಅಲ್ವೋ, ಹಾ ಉಂಟಾಗಿದೆ ಅಂದ್ರೆ ಇದು ಕಾರ್ಯ. ಇದು ಕಾರ್ಯ ಅಂದ್ರೆ ಇದಕ್ಕೊಂದು ಕಾರಣ ಇರಲಿಕ್ಕೆ ಬೇಕು. ಹಾಗೆಯೇ ಈ ಜಗತ್ತು ಇದೊಂದು ಕಾರ್ಯ. ಈ ಕಾರ್ಯ, ಈ ಕಾರ್ಯಮಯವಾದ ಈ ಜಗತ್ತನ್ನ ಇಟ್ಕೊಂಡೇ ನಾವು ಹುಟ್ಟುತ್ತೇವೆ. ಆದ್ದರಿಂದ ನನ್ನ ಹುಟ್ಟು ಕೂಡ ಒಂದು ಕಾರ್ಯ. ಈ ಜಗತ್ತನ ಜೊತೆ ಇಟ್ಕೊಂಡೇ ನಾನು ಏನ್ ಮಾಡ್ತೀನಿ, ನಾನು ಬೆಳಿತೀನಿ. ಅಂದ್ರೆ ನನ್ನ ಬೆಳವಣಿಗೆಯೂ ಕೂಡ ಇದು ಒಂದು ಜಗತ್ತಿನ ಒಂದು ಕಾರ್ಯದ ಚಟುವಟಿಕೆ, ಒಂದು ಅಂಗ. ಇದನ್ನೆಲ್ಲ ಹೇಳಲಿಕ್ಕೆ ಉಪನಿಷತ್ತು ಬೇಕಾಗಿದೆಯಾ ಬೇಕಾಗಿಲ್ಲ? ಬೇಕಾಗಿಲ್ಲ. ವೇದಗಳು ಬೇಕಾಗಿಲ್ಲ. ದ್ವೈತ ಸಿದ್ಧಾಂತವನ್ನು ಹೀಗೆ ಸ್ಟಾರ್ಟ್ ಮಾಡಿ ನೋಡೋಣಂತೆ. ಬೇರೆನೆ ಯಾವ ಸಿದ್ಧಾಂತವನ್ನಾದರೂ ಕೂಡ ನಾನು ಹೇಳ್ತೀನಿ, ದ್ವೈತವನ್ನಲ್ಲೇ ಅಲ್ಲ, ಬೇರೆ ಯಾವ ಸಿದ್ಧಾಂತವನ್ನಾದರೂ ಕೂಡ ಇಷ್ಟು ನಿಷ್ಪಕ್ಷಪಾತವಾಗಿ ನಿರಪೇಕ್ಷ ಭಾವದಿಂದ ಜಿಜ್ಞಾಸೆ ಪ್ರಾರಂಭ ಮಾಡಿ ನೋಡೋಣ. ಒಂದಿಲ್ಲ ಒಂದು ಪೂರ್ವಗ್ರಹವಾಗಿ ಇಟ್ಟುಕೊಂಡೇ ಪ್ರಾರಂಭ ಮಾಡ್ತಾರೆ ಅವರು. ಉಪನಿಷತ್ ಸಿದ್ಧಾಂತಗಳು ಹಂಗಲ್ಲ, ಅವು ಯಾವುದಕ್ಕೆ ಮಹತ್ವ ಕೊಡ್ತಾರೆ ಅಂದ್ರೆ ಕಾರ್ಯಾನುಮೇಯ, ಕಾರ್ಯವನ್ನ ಅನುಸರಿಸಿಕೊಂಡೇ. ಅನುಮೇಯ ಕಾರ್ಯ, ಅನುಮೇಯ ಕಾರ್ಯಾನುಮೇಯ ಬಿಡಿಸ್ಬೇಕದ. ಕಾರ್ಯ ಅನುಮೇಯ, ಕಾರ್ಯವನ್ನ ಅನುಸರಿಸಿಕೊಂಡು ಈ ಜಿಜ್ಞಾಸ ಪ್ರಾರಂಭ ಆಗ್ತದೆ. ಕಾರ್ಯಾನುಮೇಯ ಆವಾಗ ನಾವು ಒಂದು ಸಿದ್ಧಾಂತ ಬರ್ತೇವೆ, ಏನೋ ಒಂದು ಶಕ್ತಿ ಇದರ ಹಿಂದುಗಡೆ ಇದೆ. ಕಾರ್ಯವನ್ನ ಅನುಸರಿಸಿಕೊಂಡು ಜಿಜ್ಞಾಸ ಮಾಡಿದಾಗ ಒಂದು ನಿರ್ಣಯಕ್ಕೆ ಬರ್ತೀವಿ. ಪರಮೇಶ ಶಕ್ತಿ ಅವ್ಯಕ್ತ ನಾಮನಿ ಅನಾದಿ ಅವಿದ್ಯ ತ್ರಿಗುಣಾತ್ಮಿಕ ಶಕ್ತಿ ನಿರ್ಣಯಕ್ಕೆ ಬಂದಿ. ಅವ್ಯಕ್ತ ನಾಮನಿ ಕಾರ್ಯಾನುಮೇಯ ಸುಧಿಯೈವ. ನೀವು ಜಿಜ್ಞಾಸ ಮಾಡಬೇಕಾದ್ರೂ ಕೂಡ ಶುದ್ಧ ಮನಸ್ಸಿನಿಂದ ಜಿಜ್ಞಾಸ ಮಾಡಬೇಕು. ಪೂರ್ವಗ್ರಹಕ್ಕೆ ಒಳಗಾಗಿ ಮಾಡಬಾರ್ದು. ಪೂರ್ವಗ್ರಹಕ್ಕೆ ಒಳಗಾಗಿ ಮಾಡಿದಾಗ ಇವರೇನು ಹೇಳ್ತಾರೆ, ನಮ್ಮ ಗ್ರಂಥ ಹಿಂಗೆ ಹೇಳ್ಯಾವ, ನಮ್ಮ ಗುರುಗಳು ಹಿಂಗೆ ಹೇಳ್ಯಾರ, ಇವರೆಲ್ಲ ಕೂತ್ಕೊಂಡು ಕೇಳೋರು ಇದ್ದಾರಲ್ಲ, ಇವರು ಇನ್ನು ಎಲ್ಲೆಲ್ಲೋ ಇಟ್ಟಿರ್ತಾರೆ. ಹೀಗಾಗಿ ಇಲ್ಲಿ ಹೇಳಿದ್ದು ಕೇಳಿಸೋದಿಲ್ಲ ಅವರಿಗೆ. ಏನು ಕೇಳಿಸ್ತದೆ? ಎಲ್ಲೋ ಓದಿದ್ದು ಕೇಳಿಸ್ತದೆ, ಎಲ್ಲೋ ಕೇಳಿಸಿದ್ದು ಇಲ್ಲಿ ಕೇಳಿಸ್ತದೆ, ಎಲ್ಲೋ ಅಂದುಕೊಂಡಿದ್ದಿಲ್ಲಿ ಕೇಳಿಸ್ತದೆ. ಇಲ್ಲಿ ಇದ್ದಿದ್ದು ಅವ್ರಿಗೆ ಸಿಗುವುದೇ ಇಲ್ಲ. ಆದ್ರಿಂದ ಸುದಿ ಏವ ಅಂದ್ರೇನು, ನೀನು ಶುದ್ಧ ಬುದ್ಧಿಯಿಂದ ಕೂಡಿದವನಾಗಿ ನೀನು ಇದನ್ನ ಕೇಳಿದ್ದೀಯಾದರೆ ಅದನ್ನ ಮಾಯಾ ಎಂದು ಕರೆಯುತ್ತಾರೆ. ವಾಪಸ್ ಬಂದ್ರಿ ನೋಡ್ರಿ, ಈಗ ಮತ್ತೆ ಶುರು ಮಾಡ್ರಿ. ಯಾವುದನ್ನ ಮಾಯಾ ಎಂದು ಕರೆಯುತ್ತಾರೆ? ಆ ಪರಮೇಶ ಶಕ್ತಿ. ಎಂತ ಪರಮೇಶ ಶಕ್ತಿ? ಅವ್ಯಕ್ತ ನಾಮನಿ. ಎಂತ ಅವ್ಯಕ್ತ ನಾಮನಿ? ಅನಾದಿ ಅವಿದ್ಯ ತ್ರಿಗುಣಾತ್ಮಿಕ ನಾಮನಿ ಪರಾ ನಾಮನಿ ಕಾರ್ಯಾನುಮೇಯ. ಕಾರ್ಯವನ್ನು ಅನುಸರಿಸಿಕೊಂಡು ನಾವು ಇದನ್ನ ಒಂದು ಸಿದ್ಧಾಂತಕ್ಕೆ ಬರ್ತೀವಿ. ಉಪನಿಷತ್ ಹೇಳಿದೆ ಅಂತ ಸಿದ್ಧಾಂತ ಬರಲಿಲ್ಲ. ಈಗ ನೀವು ನೋಡಿ, ಪರೀಕ್ಷೆ ಮಾಡಿ ನೋಡಿ, ಪರೀಕ್ಷೆ ಮಾಡಿ ನೋಡಿ. ನನಗೆ ರಸ್ತೆ ದಾಟಬೇಕಾಗಿದೆ, ಇದು ನನ್ನ ಅನುಭವ. ನನಗೆ ರಸ್ತೆ ದಾಟಬೇಕಾಗಿದೆ, ನನ್ನ ಪರೀಕ್ಷೆ ಪಾಸ್ ಆಗಬೇಕಾಗಿದೆ, ನನಗೆ ಬಿಸಿನೆಸ್ ಬಿಸ್ನೆಸ್ ಮಾಡಬೇಕಾಗಿದೆ, ಇದು ನನ್ನ ಅನುಭವ. ಏನು ಅನುಭವ ಅಂತಂದರೆ, ನಾನು ಅಂದುಕೊಂಡಂತೆ ಅದು ನಡೀಬಹುದು, ನಾನು ಅಂದ್ಕೊಂಡಿದ್ದಕ್ಕೆ ವಿರುದ್ಧವಾಗಿ ನಡೀಬಹುದು, ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ನಡೀಬಹುದು, ನಾನು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ನಡೀಬಹುದು. 100 ರೂಪಾಯಿ ಲಾಭ ಬರೋದ್ರಲ್ಲಿ 50 ರೂಪಾಯಿ ಲಾಭ ಬರ್ಬೋದು, ಅಥವಾ 100 ರೂಪಾಯಿ ಲಾಭ ಬಯಸಿರ್ತೇನೆ 150 ರೂಪಾಯಿ ಲಾಭ ಬರ್ಬೋದು, ಅಥವಾ ಇದ್ದ 100 ರೂಪಾಯಿನ ಕಳ್ಕೋಬಹುದು. ಹೀಗೆ ನಮ್ಮ ಸಂಕಲ್ಪ ಮೀರಿ ಲಕ್ಷಾನುಲಕ್ಷ ಘಟನೆಗಳು ಘಟಿಸ್ತಾ ಇರ್ತವೆ. ಮಳೆ, ಗಾಳಿ, ಬೆಳಕು, ಬೆಂಕಿ, ಎಲ್ಲ ಭೂಕಂಪ, ಸುನಾಮಿ ಇತ್ಯಾದಿಗಳನ್ನೆಲ್ಲ ಒಟ್ಟು ಸೇರಿಸಿ ಲಕ್ಷಾನುಲಕ್ಷ ಅನುಭವಗಳು ಎದುರು ಬರ್ತವೆ. ಏನು ನಮ್ಮ ಶಕ್ತಿಯನ್ನು ಮೀರಿ ಒಂದು ಶಕ್ತಿ ಇದೆ, ಕಾರ್ಯಾನುಮೇಯ. ಇದನ್ನು ಉಪನಿಷತ್ತು ನಂತರ ಪುಷ್ಟಿ ಮಾಡುತ್ತದೆ ಅಷ್ಟೇ. ಉಪನಿಷತ್ತು ಹೇಳುತ್ತದೆ ಅಂತ ನಮಗೆ ಅನುಭವಗಳಾಗ್ತಾ ಇಲ್ಲ. ಕಾರ್ಯದಲ್ಲಿ ಇವೆಲ್ಲ ಇವೆ, ಸೃಷ್ಟಿತವಾದ ಘಟಿಸಿದ ಘಟಿಸಿದಂತಹ ಈ ಕಾರ್ಯದಲ್ಲಿ, ಈ ಜಗತ್ತಿನಲ್ಲಿ ಇವೆಲ್ಲ ಭಾವಗಳು ಇವೆ, ಅವು ನಮ್ಮ ಅನುಭವಕ್ಕೆ ಬರ್ತಾ ಇರ್ತವೆ. ಕೇವಲ ಕಾಂಟೆಂಪ್ಲೇಟಿವ್ ಪರ್ಸನ್, ಕೇವಲ ಧ್ಯಾನಸ್ಥ ವ್ಯಕ್ತಿ, ಏಕಾಗ್ರತೆಯಲ್ಲಿ ಕೂಡಿದಂಥ ವ್ಯಕ್ತಿ, ಬಾಕಿ ಯಾವ ಅಟ್ಯಾಚ್ಮೆಂಟ್ಗಳನ್ನು ಇಟ್ಕೊಳ್ಳದೇ ಇದ್ದಂಥ ವ್ಯಕ್ತಿ, ಅವನು ಚಿಂತನೆ ಮಾಡ್ತಾನೆ, ಎಲ್ಲರಿಗೂ ಘಟಿಸ್ತಾವೆ, ಆದರೆ ಅವನು ಮಾತ್ರ ಘಟಿಸಿದ ಘಟನೆಗಳ ಬಗ್ಗೆ ಚಿಂತನೆ ಮಾಡ್ತಾನೆ. ಅವನ ನಿರ್ಧಾರಕ್ಕೆ ಬರ್ತಾನೆ, ಏನು ನಿರ್ಧಾರ ಬರ್ತಾನೆ, ಒಂದು ಶಕ್ತಿ ಇದೆ. ಉಪನಿಷತ್ತು ನೋಡಿದಾಗ ಅದು ಹೇಳ್ತದೆ, ಹೌದು, ಏನಂತಿದೆ, ಪರಮೇಶ ಶಕ್ತಿ ಅಂತ ಹೇಳ್ತದೆ. ನಾ ಅಂದ್ಕೊಂಡಿದ್ನ, ಅದು ಏನಿದೆ ಪರಮೇಶ ಶಕ್ತಿ, ಇದು ಅನಾದಿ, ಯಾವಾಗಿನಿಂದ ಇದೆ ಅನಾದಿ, ಹೆಂಗಿದೆ ಅವಿದ್ಯ, ಏನಂತ ಕರೀತಾರೆ ಅವ್ಯಕ್ತ ನಾಮ್ನಿ. ಉಪನಿಷತ್ ಚಿಂತನೆ ಮಾಡುವುದಿಲ್ಲ, ಚಿಂತನೆ ನಾವು ಮಾಡಬೇಕು, ಉಪನಿಷತ್ತಿನ ಆಧಾರದಲ್ಲಿ ಮಾಡಬೇಕಾಗಿಲ್ಲ. ಆದರೆ ಈ ಜಗತ್ತಿನ ಲಭ್ಯ ಇದೆ, ಈ ಜಗತ್ತಿನ ಅನುಭವಗಳ ಆಧಾರದಲ್ಲಿಯೇ ನಾವು ಚಿಂತನೆ ಮಾಡಬೇಕು. ನಾವು ಒಂದು ಸಿದ್ಧಾಂತಕ್ಕೆ ಬಂದಾಗ ಆ ಸಿದ್ಧಾಂತ ಸರಿಯೋ ತಪ್ಪು ಅಂತ ಉಪನಿಷತ್ತು ನೋಡ್ಬೇಕು. ಆವಾಗ ಉಪನಿಷತ್ತು ಹೇಳ್ತದೆ, ಹಾ, ಪರಮೇಶ ಶಕ್ತಿ. ತಾತ್ಪರ್ಯ ಏನು ಅಂದ್ರೆ, ಕಾರ್ಯಾನುಮೇಯ ಸುಧಿಯೈವ ಮಾಯಾ, ಆ ಪರಮೇಶ್ವರ ಶಕ್ತಿಗೆ ಏನಂತ ಕರೀತಾರೆ, ಮಾಯ, ಪರಮೇಶ್ವರನಿಗೆ ಅಲ್ಲ. ಮುಂದೆ ನಿಮಗೆ ಅದು ಕ್ಲಿಯರ್ ಆಗ್ತದೆ. ಈಗ ಇಷ್ಟೇ ಇಟ್ಕೊಡ್ರಿ, ಪರಮೇಶ್ವರನ ಜೊತೆ ಮಾಯಾ ಇದೆ, ಪರಮೇಶ್ವರನು ಮಾಯಾ ಅಲ್ಲ. ಅದಕ್ಕೆ ಎರಡು ಶಬ್ದಗಳನ್ನು ಹೇಳ್ತಾರೆ, ಒಂದು ಶಬ್ದ ಮಾಯಾಧೀಶ, ಇನ್ನೊಂದು ಶಬ್ದ ಮಾಯಾಧೀನ. ಮಾಯೆಯ ಅಧೀನದಲ್ಲಿದ್ದವನು ಮಾಯಾಧೀನ ಯಾರವನು, ಜೀವ, ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳನ್ನು ಸಹಿತವಾಗಿ ಅಭಿಮಾನಿತವಾಗಿ ನಾನು ನಾನು ನಾನು ನಾನು ನಾನು ಅಂತ ಮೆರೀತಾ ಇದ್ದಾನಲ್ವೋ ಈ ಜೀವ, ಈ ಜೀವ. ಇನ್ನು ಇವನು ಮಾಯಾಧೀನ, ಪರಮೇಶ್ವರನು ಮಾಯಾಧೀನ ಅಲ್ವೇ, ಅಲ್ಲ, ಅವ ಮಾಯಾಧೀನ ಅಲ್ಲ. ಅವನು ಯಾರು, ಮಾಯಾಧೀಶ, ಈಶ ಅಂದ್ರೆ ಒಡೆಯ, ಮಾಯಾಧೀಶ ಅಂದ್ರೆ ಮಾಯೆಗೇನೆ ಒಡೆಯನು ಯಾರೋ ಅವನು ಮಾಯಾಧೀಶ, ಅವನು ಈಶ್ವರ. ಅದಕ್ಕೆ ಎರಡು ಶಬ್ದ ಯಾವಾಗ ರೂಪ ಮಾಡ್ತಾರೆ, ಮಾಯಾಧೀಶ, ಮಾಯಾಧೀನ. ಮಾಯಾ ಅವ್ಯಕ್ತ ನಾಮ್ನಿ ಮಾಯಾ, ಈ ಮಾಯಾ, ಈ ಮಾಯೆಯಿಂದಲೇ ಸರ್ವಂ ಜಗತ್ ಪ್ರಸೂಯತೆ. ಯಯ, ಯಾವ ಈ ಮಾಯೆಯಿಂದಲೇ ಸರ್ವಂ ಜಗತ್ ಇದಂ ಸರ್ವಂ ಜಗತ್ ಪ್ರಸೂಯತೆ, ಈ ಜಗತ್ತೆಲ್ಲವೂ ಕೂಡ ಈ ಮಾಯೆಯಿಂದಲೇ ಜನ್ಮಿಸಿದೆ. ಪ್ರಸೂಯತೆ, ಸೂಯತೆ ಅಂದರೆ ಜನ್ಮಿಸೋದು, ಪ್ರಸೂಯತೆ ಅಂದರೆ ಕರಾರುವಾಕ್ಕಾಗಿ ಜನ್ಮಿಸಿದೆ. ಗಾಳಿಯ ನಿಯಮ ಕರಾರುವಾಕ್, ಬೆಂಕಿಯ ನಿಯಮ ಕರಾರುವಾಕ್, ಭೂಕಂಪ ಕರಾರುವಾಕ್, ಯಾವ್ಯಾವುದು ಏನೇನು ಅವಲಂಬಿಸಿ ಇದೆಯೋ ಅವಷ್ಟು ಕರಾರುವಾಕ್. ಅದರ ಲೆಕ್ಕಾಚಾರವಾಗಿಯೇ ಹುಟ್ಟಿಕೊಂಡಿವೆ. ಬೆಳಗಿನ ಇಬ್ಬನಿ ಇವತ್ತು ಕರಾರು ವಾಕ್. ವಾಕಿಂಗ್ ಹೋಗಿ ಭಾರಿ ಮನಸ್ಸಾಗಿಬಿಟ್ಟಿತ್ತು, ಶಿಸ್ತಾಗಿ ವಾಕಿಂಗ್ ಮಾಡಿಬಿಟ್ಟು. ಯಾಕೆ ಅದು ಎಂಥ ಇಬ್ಬನಿ, ಮಳೆ ಬಂದು ಬರ್ತಿತ್ತು, ಹಿಂಗೆ ಹೊರಗೆ ತೆಗೆದ್ರೆ ಕೈಯೆಲ್ಲ ಹಸಿ, ಒಂದು ಹಾನಿ ಇಲ್ಲ. ಅದು ಹೆಂಗೆ ಬಿದ್ದಿದೆ, ಎಲ್ಲವೂ ಕರಾರುವಾಕ್. ಅದಕ್ಕೆ ಪ್ರಸೂಯತೆ, ಸೂಯತೆ ಅಂದರೆ ಸೃಷ್ಟಿತವಾದದ್ದು, ಪ್ರಸೂಯತೆ ಚೆನ್ನಾಗಿ ಸೃಷ್ಟಿತವಾಗಿದೆ. ಗುರುತ್ವಾಕರ್ಷಣ ನಿಯಮ, ಶಬ್ದದ ನಿಯಮ ತರಂಗಗಳ ಮೂಲಕವಾಗಿ, ಬೆಳಕಿನ ನಿಯಮ ಪ್ರಕಾಶದ ಮೂಲಕವಾಗಿ, ಆಕಾಶದ ನಿಯಮ, ವಾಯುವಿನ ನಿಯಮ, ಅಗ್ನಿಯ ನಿಯಮ, ಎಲ್ಲವೂ ಕರಾರುವಾಕ್ಕಾಗಿ. ಹೀಗೆ ಸೃಷ್ಟಿಸಲ್ಪಟ್ಟಂತಹ ಯಾವ ಈ ಜಗತ್ತಿದೆಯೋ ಇದಂ ಸರ್ವಂ ಜಗತ್ ಪ್ರಸೂಯತೆ, ಆ ಮಾಯೆಯಿಂದಲೇ ಏನಾಗಿದೆ ಸೃಷ್ಟಿತವಾಗಿದೆ. ಮುಂದಿನ ಶ್ಲೋಕಕ್ಕೆ ಹೋಗೋಣಂತೆ. ಅವ್ಯಕ್ತಮೇತ ತ್ರಿಗುಣೈರ್ ನಿರುಕ್ತಂ ತತ್ಕಾರಣಂ ನಾಮ ಶರೀರಮಾತ್ಮನಃ ಸುಷುಪ್ತಿರೇತಸ್ಯ ವಿಭಕ್ತ್ಯವಸ್ಥಾ ಪ್ರಲೀನ ಸರ್ವೇಂದ್ರಿಯ ಬುದ್ಧಿವೃತ್ತಿಃ ಅವ್ಯಕ್ತಮೇತ ತ್ರಿಗುಣೈರ್ ನಿರುಕ್ತಂ ತತ್ಕಾರಣಂ ನಾಮ ಶರೀರಮಾತ್ಮನಃ. ಸುಷುಪ್ತಿರೇತಸ್ಯ ವಿಭಕ್ತ್ಯವಸ್ಥಾ ಪ್ರಲೀನ ಸರ್ವೇಂದ್ರಿಯ ಬುದ್ಧಿವೃತ್ತಿ. ಇದೇ ಈ ಮಾಯೆಯನ್ನ ಕೇಳ್ಕೊಳ್ಳಿ, ಈವರೆಗೂ ನಾವು ಟೋಟಲ್ ಆಗಿ ಜಿಜ್ಞಾಸೆ ಮಾಡಿದ್ವಿ. ಆವಾಗ ಅದಕ್ಕೆ ನಾವು ಹೆಸರು ಏನಂತ ಕೊಟ್ವಿ, ಮಾಯಾ. ಒಂದು ವೇಳೆ ಇಂಡಿವಿಜುವಲ್ ಆಗಿ ನಾವು ಜಿಜ್ಞಾಸೆ ಮಾಡಿದ್ದಾದರೆ ಅದಕ್ಕೆ ಮಾಯಾ ಅನ್ನೋಂಗಿಲ್ಲ, ಅದಕ್ಕೆ ಏನಂತಾರೆ ಅವಿದ್ಯಾ. ಅವಿದ್ಯಾ ವಿದ್ಯಾ ಅವಿದ್ಯಾ ಅವಿದ್ಯಾ ಅವಿದ್ಯಾ ಅವಿದ್ಯಾ ಎಲ್ಲ ಅವಿದ್ಯಾ ಒಟ್ಟು ಸೇರಿಸಿ ಏನಂತ ಕರೀತಾರೆ, ಮಾಯಾ. ಮಾಯೆಯನ್ನ ಸಿಂಗಲ್ ಸಿಂಗಲ್ ಆಗಿ ನೋಡಿದ್ಯಾದ್ರೆ ಏನಂತ ಕರೀತಾರೆ, ಅವಿದ್ಯಾ. ಇಷ್ಟೇ, ಮರಗಳನ್ನ ಒಟ್ಟು ಸೇರಿಸಿ ನೋಡಿದ್ಯಾದರೆ ಅದಕ್ಕೆ ಕಾಡು ಅಂತ ಕರೀತಾರೆ. ಕಾಡನ್ನ ಸಿಂಗಲ್ ಸಿಂಗಲ್ ಆಗಿ ನೋಡಿದ್ಯಾದರೆ ಮರ ಅಂತ ಕರೀತಾರೆ. ಬೇರೆ ಅಲ್ಲ, ಮರನ ಬೇರೆ ಕಾಡ ಬೇರೆ, ಇಲ್ಲ ಇಲ್ಲ. ಎಲ್ಲೆಲ್ಲಿ ಮರ ಇದೆ ಅಲ್ಲಿ ಕಾಡು ಇರ್ಲಿಕ್ಕಿಲ್ಲ, ಅದು ಕಾಡು ಎಲ್ಲಿದೆಯೋ ಅದೆಲ್ಲ ಮರ ಇದೆ. ಹಾಗೆ ಇಲ್ಲಿ ಕೂಡ ಎಲ್ಲವೂ ಒಟ್ಟು ಸೇರಿಸಿ ಮಾಯ, ಎಲ್ಲೂ ಒಟ್ಟು ಸೇರಿಸಿ ಮಾಯ. ಅದನ್ನು ವ್ಯಕ್ತಿಗತವಾಗಿ ಜಿಜ್ಞಾಸಕ್ಕೆ ಬಂದಾಗ ಏನು ವ್ಯಕ್ತಿಗತ, ಈ ನನ್ನ ಶರೀರ, ಈ ನನ್ನ ಅನುಭವ, ಇದು ನಂದು ಅನ್ನುವ ಅಭಿಮಾನ, ಇದು ನನ್ನ ಅನುಭವ, ಈ ನನ್ನ ಶರೀರ, ಈ ರೋಗ ಇತ್ಯಾದಿಗಳು, ಈ ದುಃಖ ದುಃಖ ಮನಸ್ಸು ಬುದ್ಧಿಗಳು, ಇಷ್ಟನ್ನು ಮಾತ್ರ ನಾವು ಜಿಜ್ಞಾಸಕ್ಕೆ ತಗೊಂಡ್ರೆ ಏನು ಕಾರಣ ಇದಕ್ಕೆಲ್ಲ, ಅಜ್ಞಾನ ಅವಿದ್ಯಾ. ಈಗ ಒಟ್ಟಾರೆ ಸೇರಿಸಿ ನೋಡ್ರಿ, ಈ ಸೂರ್ಯ ಅಂದ್ರೆ ಏನು, ಈ ಚಂದ್ರ ಅಂದ್ರೇನು, ಇವ್ರ ಸೃಷ್ಟಿ ಯಾವಾಗಾಗಿದೆ, ಈ ಆಕಾಶವಾಯು ಅಂದ್ರೇನು, ಈ ಅಗ್ನಿ ಅಂದ್ರೇನು. ಆವಾಗ ನಾವು ಎಲ್ಲಿಗೆ ಹೋಗ್ತೇವೆ, ದೃಢ ಮಾಯ ಹೋಗ್ತೇವೆ. ಏನಂತಂದ್ರೆ ಮಾಯೆಯಿಂದ ಎಲ್ಲವೂ ಸೃಷ್ಟಿತವಾಗಿದೆ. ಅದರಲ್ಲಿ ನಾವೆಲ್ಲ ಸೇರ್ಕೊಂಡ್ವಿ. ಈ ಜಗತ್ತು ಸೃಷ್ಟಿತವಾಗಿದೆ ಅಂದ್ರೆ ನಾನು ಅದರಲ್ಲಿ ಇದ್ದೇನೆ ಇಲ್ಲ. ಅನ್ನ ಭವಂತಿ ಭೂತಾನಿ, ಮತ್ತೆ ಹೇಳ್ಬೇಕಾದನ ಏನು, ಜೀವ ಎಲ್ಲಿಂದ ಹುಡ್ತಾನೆ? ಅನ್ನದಿಂದ ಹುಡ್ತಾನೆ. ಅನ್ನ ಎಲ್ಲಿಂದ ಹುಡ್ತದೆ? ವನಸ್ಪತಿ ಹುಡ್ತದೆ. ವನಸ್ಪತಿ ಎಲ್ಲಿಂದ ಹುಡ್ತದೆ? ಮಣ್ಣಿನಿಂದ ಹುಡ್ತದೆ. ಮಣ್ಣೊಳಗೆಂದೇ ಬದಲಿಂದ ಬರ್ತದೆ, ನೀರಿನಿಂದ ಬರ್ತದೆ. ಪರ್ಜನ್ಯಾದ ಅನ್ನ ಸಂಭವ. ಆ ನೀರಿನಿಂದ ಬಂದು ಆ ವನಸ್ಪತಿಗಳ ಮೂಲಕವಾಗಿ ಇವನು ಅನ್ನದಲ್ಲಿ ಸೇರಿಕೊಂಡು, ವನಸ್ಪತಿಗಳಲ್ಲಿ ಸೇರಿಕೊಂಡು, ಅನ್ನದಲ್ಲಿ ಸೇರಿಕೊಂಡು, ಹಣ್ಣು ಕಾಯಿ ತಪ್ಪಲ ಕಾಳು ಬೇಳೆ ಇವನು ಸೇರಿಕೊಂಡು, ಅವುಗಳ ಮೂಲಕವಾಗಿ ರಕ್ತವನ್ನು ಸೇರಿಕೊಂಡು, ವೀರ್ಯವನ್ನು ಸೇರಿಕೊಂಡು, ಅವುಗಳ ಮೂಲಕವಾಗಿ ಲಕ್ಷಾನುಲಕ್ಷಗಳ ನಂತರ ಅಕಸ್ಮಾತ್ ಆಗಿ ಯೋಗಕ್ಕೆ ತಕ್ಕಂತೆ ಅವನ ಯೋಗ ಕೂಡಿ ಬಂದದ್ದಾದ್ರೆ ಅವನ ಅವನ ಜನ್ಮಕ್ಕೆ ಅವಕಾಶ ಸಿಗ್ತದೆ. ಕಾರ್ಯಾನುಮೇಯ ಅವರು ಇವರಿದ್ದಾರೆ ನೋಡ್ರಿ. ಯಾರು ಅಂತಂದ್ರೆ ಈ ಡಾಕ್ಟರ್ಸ್ ಇವರೆಲ್ಲ ಇದ್ದಾರೆ, ಇದನ್ನೆಲ್ಲ ಮಾತಾಡ್ತಾರೆ. ಆದ್ರೆ ಉಪನಿಷತ್ತು ಅದು ನೋಡಿಲ್ಲ, ಆದ್ದರಿಂದ ಅವರು ನಮ್ಮ ಸೈನ್ಸೇ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಆದ್ರೆ ಹಲವಾರು ಸಂಗತಿಗಳಲ್ಲಿ ಅವರು ಎಡುತ್ತಾರೆ. ಜೀನ್ಸ್ ಅಂತ ಕರೀತಾರೆ. ಏನ್ ಜೀನ್ಸ್ ಅಂದ್ರೆ ಏನ್ ಕರೀತಾರೆ ಜೀನ್ಸ್? ಇವರು ಹೆಂಗ್ ಕರಿತೀನಿ ಜೀನ್ಸ್ ಅಂದ್ರೆ? ಇಲ್ಲ, ಅವನು ಎಲ್ಲ ಕ್ಯಾರೆಕ್ಟರ್ ಜೀನ್ಸ್ ನೋಡಿರ್ತಾರೆ. ಎಲ್ಲ ಕ್ಯಾರೆಕ್ಟರ್ ಜೀನ್ಸ್ ಯಾಕಿರ್ತಾವು? ಅದಕ್ಕೆ ಕಾರಣ ಬೇಡವ, ಕಾರಣ ಬೇಡವ. ಅದಕ್ಕೆ ಯಾವ ಕಾರಣದಿಂದಾಗಿ ಇದೇ ಮನೆಯ ಜೀನ್ಸ್ನಲ್ಲಿ ಅವನು ಹುಟ್ಟಬೇಕು? ಇದೇ ಮನೆ, ಇದೇ ತಂದೆ, ಇದೇ ತಾಯಿ, ಇದೇ ವಾತಾವರಣ, ಇಲ್ಲೇ ಅವನು ಯಾಕೆ ಹುಟ್ಟಬೇಕು? ಅವ್ರು ತೆಗೆದು ನೋಡಿದ್ರು ತಾನು ಉತ್ತರ ಸಿಗುವುದವ್ರಿಗೆ. ಅವ್ರು ಇನ್ನೂ ಸ್ವಲ್ಪ ಮೈಕ್ರೋಸ್ಕೋಪ್ ತಗೊಂಡ್ಬರ್ತಾರೆ, ಇನ್ನೂ ಒಳಗೆ ಹೋಗ್ತಾರೆ, ಇನ್ನೂ ಎಲ್ಲಿ ಒಳಗೆ ಹೋದ್ರೂ ಅವ್ರಿಗೆ ಈ ಕಾರಣ ಸಿಗೋದು. ಮಾಯಾ ಏನಲ್ಲ, ಭಾರಿ ದೊಡ್ಡ ವಿಷಯ ಮಾಯಾ. ಬಾಯಿ ತೋರು ಸುಮ್ಮನೆ ಕೂತ್ಕೊ ಮಾಯಾ. ಈ ಮಾಯೆಯಿಂದಲೇ ಜಗತ್ತು, ಎಲ್ಲ ಜಗತ್ತು ವ್ಯಕ್ತವಾಗುತ್ತೆ. ಆವಾಗ ನೀವು ಹೇಳಬೇಕು ಈ ಮಾಯ ಅವ್ಯಕ್ತ, ಅವ್ಯಕ್ತವಾದ ಮಾಯೆಯಿಂದ ವ್ಯಕ್ತವಾದ ಜಗತ್ತು. ಈಗ ಬರ್ತದೆ ನೋಡಿ, ಅವ್ಯಕ್ತವಾದ ಮಾಯೆಯಿಂದ ವ್ಯಕ್ತವಾದ ಈ ಜಗತ್ತು, ವ್ಯಕ್ತವಾದ ಈ ಜಗತ್ತಿನಲ್ಲಿ ನಾವೆಲ್ಲ ಬಂದೆವು. ಆವಾಗ ನಾವೆಲ್ಲ ಅಂದ್ರೆ ಯಾರು? ಇದು ನೋಡಿದ್ರೆ ನನ್ನ ಶರೀರ, ನನ್ನ ತಂದೆ, ನನ್ನ ತಾಯಿ, ನನ್ನ ಮನಸ್ಸು, ನನ್ನ ಬುದ್ಧಿ. ಆವಾಗ ಮಾಯಾ ಶಬ್ದ ಉಪಯೋಗ ಬರುದಿಲ್ಲ. ಏನ್ ಬರ್ತದೆ? ಅವಿದ್ಯ. ಇಲ್ಲೇನು ಅವಿದ್ಯೆ ಸ್ವಾಮಿ? ನಾನ್ ಯಾರು ನನಗೆ ಗೊತ್ತಿಲ್ಲ, ಅದೇ ದೊಡ್ಡ ಅವಿದ್ಯ. ನಾನು ಯಾರು ನನಗೆ ಗೊತ್ತಿಲ್ಲ, ನಾ ಎಲ್ಲಿಂದ ಬಂದೆ ನನಗೆ ಗೊತ್ತಿಲ್ಲ. ಕೋ ನಾಮ ಬಂಧ ಕಥಮೇಷ ಆಗತಃ ಕಥಂ ಪ್ರತಿಷ್ಠಾಸ್ಯ ಬಂದು ಇದ್ರೆ ಏಳು ಏಳು ಪ್ರಶ್ನೆಗಳು. ಕಳಸಲ ಬಂದದ್ ನೋಡ್ರಿ ಕ್ಯಾಂಪ್ ಮಾಡ. ಸೊ ಕಸ್ತ್ವಂ ಕೋಹಂ ಕುತ ಆ ಯಾತಃ ತತ್ವಂ ಚಿಂತಯ ತದಿಹ ಭ್ರಾತ. ಹೇ ಭ್ರಾತ, ಅದು ಅನುಸರ ಕೊಟ್ರೆ ಭ್ರಾಂತ. ಭ್ರಾತ ಅಂದ್ರೆ ಇಮೋಷನಲ್ ಆಗಿ, ಅಯ್ಯೋ ತಮ್ಮ ಅದೇ ತಮ್ಮ ಕೇಳಲೆ, ನಾ ಹೇಳೋ ಮಾತು ಕೇಳಲೆ, ಇದು ಭ್ರಾತ. ಭ್ರಾಂತಲೆ ಮೂರ್ಖ ತಲೆ ಕೆಟ್ಟವನೇ, ಇನ್ನದ ವಿಚಾರ ಮಾಡು. ಏನೋ ಕಸ್ತ್ವಂ ನೀನ್ ಯಾರು, ಕೋಹಂ ನಾನು ಯಾರು, ಕುತ ಆಯಾತಃ ನಾವು ಎಲ್ಲಿಂದ ಬಂದ್ವಿ, ಹೇಗೆ ಬಂದ್ವಿ, ನಾವು ಯಾಕೆ ಬಂದ್ವಿ, ನಮ್ಮ ಜೀವನದ ಉದ್ದೇಶ ಏನು? ಕೂತ್ಕೋ ಕೇಳು. ಉಪನಿಷತ್ ಶರಣ ಹೋಗು. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಈ ಪ್ರಕಾರವಾಗಿ ಹೇಳದಂತೆ ಇಲ್ಲಿಯೇ ಅವರು ಈ ಮಾತನ್ನು ಕೊಡ್ತಾರೆ. ಅವ್ಯಕ್ತಮೇತತ್ ತ್ರಿಗುಣೈಹಿ ನಿರುಕ್ತಂ. ಏತತ್ ಅವ್ಯಕ್ತಂ ತ್ರಿಗುಣೈಹಿ ನಿರುಕ್ತಂ. ಸಾತ್ವಿಕ ಮಾಯ, ರಜಸಿಕ ಮಾಯ, ತಮಸಿಕ ಮಾಯ ಅಂತ ಮೂರು ಗುಣಗಳಿಂದ ನಿರ್ದೇಶಿತವಾಗಿದೆ. ಅದೇ ಕನ್ನಡ ಉಪಯೋಗ ಮಾಡ್ಬೇಕು ಅಂದ್ರೆ ಅದಕ್ಕೆ ಕ್ಲಾರಿಟಿ ಬರುವುದು. ನಿರ್ದೇಶಿತವಾಗಿದೆ, ಡೈರೆಕ್ಟೆಡ್. ಏನೋ ಈ ಅವ್ಯಕ್ತವಾದ ಮಾಯೆ ತ್ರಿಗುಣೈಹಿ ನಿರುಕ್ತಂ, ಮೂರು ಗುಣಗಳಿಂದ ನಿರ್ದೇಶಿತವಾದ ಮಾಯೆ ಕಾರಣ ಶರೀರ ಎಂದು ಪ್ರಸಿದ್ಧವಾಗಿದೆ. ಇಂಡಿವಿಜುವಲ್ ಸಮಷ್ಟಿನ ಕಾರಣ ಶರೀರವೆಂದು ಪ್ರಸಿದ್ಧವಾಗಿದೆ. ಇಂಡಿವಿಜುವಲ್ ಸಮಷ್ಟಿನ ಇಂಡಿವಿಜುವಲ್ ಕಾರಣ ಶರೀರ ಯಾವತ್ತು ಇಂಡಿವಿಜುವಲ್. ಟೋಟಲ್ ನೊಳಗೆ ನಾವು ಅವ್ಯಕ್ತ ಮಾಯಾ ಒಂದೇ ಶಬ್ದ. ತತ್ ಕಾರಣಂ ನಾಮ ಶರೀರಂ ಆತ್ಮನಃ. ಈ ಪ್ರಕಾರವಾಗಿ ಅವಿದ್ಯೆಯ ಉಪಾಧಿಯ ಹಿಡಿತದಲ್ಲಿ ಸಿಲುಕಿಕೊಂಡು ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ನಾನು ನಾನು ನಾನು ಎಂದು ಅಭಿಮಾನ ಪಟ್ಟವನು ಯಾರಿದ್ದಾನೋ ಅವನು ಕಾರಣಂ ನಾಮ ಆತ್ಮನಃ. ಅವನ ಹೆಸರೇನು? ಕಾರಣ ಶರೀರ. ಇವನ ವಾಸಸ್ಥಾನ ಯಾವುದು? ಇವನ ವಾಸಸ್ಥಾನ ಯಾವುದು? ಇವನು ಮೂರು ಅವಸ್ಥೆಗೂ ಇರ್ತಾನೆ ಇಲ್ಲ ಅಂತ ಇಲ್ಲೇ ಇಲ್ಲ, ಪ್ರಶ್ನೆನೇ ಇಲ್ಲ. ಅದಕ್ಕೆ ನಾವು ಎಚ್ಚರದಾಗೂ ನಿದ್ದೆ ಮಾಡ್ತೀವಿ, ಕನಸಿನಾಗೂ ನಿದ್ದೆ, ನಿದ್ರೆಯೊಳಗಂತೂ ನಿದ್ರೆ ಮಾಡೇ ಮಾಡ್ತೀವಿ, ಎಚ್ಚರದಾಗೂ ಮಾಡ್ತೇವೆ ಇಲ್ಲೋ. ಅದರಲ್ಲೇನು ಅವ್ನು ಜಾಗೃತ ಅವಸ್ಥೆಯಲ್ಲೂ ಇದ್ದಾನೆ ಅಂತ ಆಯ್ತಿಲ್ಲ. ಆದರೆ ಇವನು ಇವನದೇ ಆದ ಒಂದು ವಾಸಸ್ಥಾನವನ್ನು ಇಟ್ಕೊಂಡಿದ್ದಾನೆ. ಈ ಅವಿದ್ಯಸ್ಥ ಆತ್ಮ ಬ್ರಕೆಟ್ನೊಳಗೆ ಕಾರಣ ಆತ್ಮ, ಬ್ರಕೆಟ್ನೊಳಗೆ ಜೀವಾತ್ಮ, ಇದೆಲ್ಲ ಹಾಕೊಂಡು ಏನ್ ತಪ್ಪಿಲ್ಲ. ಇವೆಲ್ಲ ಸೇರಿಸಿ ಒಟ್ಟು ಸೇರಿಸಿ ಇವನು ಎಲ್ಲಿದ್ದಾನಪ್ಪ, ಎಲ್ಲಿ ವಾಸಸ್ಥಾನ ಇವಂದು? ಸುಷುಪ್ತಿ ಏತಸ್ಯ ವಿಭಕ್ತಿ ಅವಸ್ಥ. ಏನು ವಾಸಸ್ಥಾನ ಯಾವುದು? ಸುಷುಪ್ತಿ ಗಾಢ ನಿದ್ರಾ. ಪ್ರಲೀನ ಸರ್ವ ಇಂದ್ರಿಯ ಬುದ್ಧಿ ವೃತ್ತಿ. ಏನಾಗಿರ್ತದೆ ಅಲ್ಲಿ? ಕಮಾನ್ ಹೇಳ, ಸುಷುಪ್ತಿಯೊಳಗೆ ಏನಾಗಿರ್ತದೆ? ಸರ್ವ ಇಂದ್ರಿಯ ಬುದ್ಧಿ ವೃತ್ತಿ ಪ್ರಲೀನ. ಲೀನ ಅಂದ್ರೆ ಲಯವಾಗುವುದು, ಪ್ರಲೀನ ಅಂದ್ರೆ ಪ್ರಕರ್ಷೇಣ, ಲೀನ ಅಂದ್ರೆ ಏನು? ಅತೀ ಹೆಚ್ಚಿನ ಮಟ್ಟದಲ್ಲಿ ಅದು ಲಯವಾಗುವುದು. ಅತಿ ಹೆಚ್ಚಿನ ಮಟ್ಟದ ಲಯವಾಗುತ್ತೆ, ಆಲ್ಮೋಸ್ಟ್ ಅಂತ ಅಂದ್ಕೊಳ್ಳಿ ಲಯವಾಗಿರ್ತದೆ. ಇದು ಕಾರಣ ಶರೀರ ಆತ್ಮನ ಮಹಾಮಹಿಮೆ. ಈ ಮೂಲಕವಾಗಿ ಅವರು ಈಗ ವೇದಾಂತವನ್ನು ಪ್ರವೇಶ ಮಾಡ್ತಾರೆ. ಅತತೇ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನಃ ಯತ್ ವಿಜ್ಞಾಯ ನರೋ ಬಂಧಾತ್ ಮುಕ್ತಃ ಕೈವಲ್ಯಮಶ್ನುತಿ. ಅಥ ತೇ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನಃ ಯತ್ ವಿಜ್ಞಾಯ ನರೋ ಬಂಧಾತ್ ಮುಕ್ತಃ ಕೈವಲ್ಯಮಶ್ನುತಿ.